प्रीमियम के तौर पर दिए, लेकिन उन्हें मुआवजे के तौर पर 1,00,000 करोड़ रूपए से ज्यादा मिले। प्रतिकूल हवामान नष्ट समय पीएमएफबीवाई योजना रैतरिगे आर्थिक भद्रते अनुवदिसुत्तदे। प्रधानमंत्री फसल बीमा योजना कृषि मत्तु रैतर कल्याण सचिवालय भारत सरकार। ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಈಗ ಕೇಳಿ ಕಿಸಾನ್ ವಾಣಿಯಲ್ಲಿ ಫಲಸಿರಿ ಬಾನುಲಿ ಸರಣಿ. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಬಾಳೆಯ ಬೇಸಾಯ ಕ್ರಮಗಳು, ಹಾಗೇನೆ ಸಮಗ್ರ ರೋಗ ಕೀಟಗಳ ನಿಯಂತ್ರಣ, ಈ ವಿಚಾರವಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಬೇಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ರಘು ಅವರು. ರಘು ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತ ಬಾಂಧವರು ವಿವಿಧ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಅದರಲ್ಲಿ ಮುಖ್ಯವಾಗಿ ಬಾಳೆಯನ್ನು ಬೆಳೆದರೆ ಯಾವ ರೀತಿ ಲಾಭವನ್ನು ಮಾಡಿಕೊಳ್ಬಹುದು ಅನ್ನೋ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ಬಾಳೆ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಡಿ. ನಮ್ಮ ದೇಶದಲ್ಲಿ ಮಾವಿನ ಹಣ್ಣು ಬಿಟ್ಟರೆ ಅತ್ಯಂತ ಹೆಚ್ಚು ಬೆಳೆಯಲಾಗ್ತಿರ್ತಕ್ಕಂಥ ಒಂದು ಉಷ್ಣವಲಯದ ಬೆಳೆ ಅಂತಂದರೆ ಅದು ಬಾಳೆ. ಈ ಬಾಳೆಯನ್ನು ನಮ್ಮ ದೇಶದಲ್ಲಿ ಒಟ್ಟು ಸುಮಾರು 830,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಅದರ ಉತ್ಪಾದನೆ ಬಂದು 2,97,79,000 ಟನ್ಗಳಷ್ಟು ಉತ್ಪಾದನೆ ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಈ ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಬಾಳೆ ಬೆಳೀತಿರ್ತಕ್ಕಂಥ ರಾಜ್ಯಗಳು ಯಾವುದು ಅಂತ ಹೇಳಿದ್ರೆ ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್, ಆಂಧ್ರಪ್ರದೇಶ್ ಮತ್ತು ಕರ್ನಾಟಕ. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂತು ಅಂದ್ರೆ ಒಟ್ಟು 53,800 ಹೆಕ್ಟೇರ್ ಪ್ರದೇಶದಲ್ಲಿ ಬಾಳೆಯನ್ನು ನಾವು ಬೆಳೀತಾ ಇದೀವಿ. ಅದರ ಉತ್ಪಾದಕತೆ ಬಂದು 12,776 ಟನ್ಗಳಷ್ಟು ಉತ್ಪಾದಕತೆ ಇದೆ ಒಂದು ನಾವು ಉತ್ಪಾದನೆ. ಅದು ಪ್ರೊಡಕ್ಟಿವಿಟಿ ಬಂದು 23.8 ಟನ್ ಪರ್ ಹೆಕ್ಟೇರ್ ನಾವು ಪ್ರೊಡಕ್ಟಿವಿಟಿ ಇದ್ದೀವಿ. ಇದರದೊಂದು ಪ್ರಾಮುಖ್ಯತೆ ಏನಂದ್ರೆ ಬಾಳೆ ಬೆಳೆಯನ್ನ ವರ್ಷವಿಡೀ ಎಲ್ಲಾ ಕಾಲದಲ್ಲೂ ಬೆಳಿಬಹುದು, ಹಾಗೂ ಎಲ್ಲರಿಂದ ಬೇಡಿಕೆ ಮತ್ತು ನಿರಂತರ ಬಳಕೆ ಇರತಕ್ಕಂಥ ಬೆಳೆ ಅಂತಂದ್ರೆ ಬಾಳೆ. ಹಾಗಾಗಿ ಇದು ನಮ್ಮ ರಾಜ್ಯದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಬಾಳೆಯ ಪ್ರಾಮುಖ್ಯತೆ ಬಗ್ಗೆ ವಿಚಾರಗಳನ್ನ ತಿಳಿಸ್ತಾ ಮಾತಾಡ್ತಾ ಇದ್ರಿ. ಸರ್ವ ಕಾಲದಲ್ಲೂ ಸರ್ವರು ಬಳಸ್ತಕ್ಕಂತಹ ಬೆಳೆ ಅಂತಂದ್ರೆ ಬಾಳೆ ಅಂತ ಹೇಳಿ. ಈಗ ನಾವು ಬಾಳೆ ಬೆಳೆಯನ್ನ ಬೆಳಿಬೇಕು ಅನ್ನೋದಾದ್ರೆ ಯಾವ ರೀತಿಯ ಹವಾಗುಣ ಇರಬೇಕು ಅಂತ ಹೇಳ್ತೀರಿ? ಜೊತೆಗೆ ಎಂತಹ ಮಣ್ಣು ಬಾಳೆ ಬೆಳೆಯನ್ನ ಸಾಗುವಳಿ ಮಾಡ್ಲಿಕ್ಕೆ ಸೂಕ್ತ ಅಂತ? ಬಾಳೆ ಒಂದು ಉಷ್ಣವಲಯದ ಬೆಳೆ, ಇದಕ್ಕೆ ಅತ್ಯಂತ ಬಿಸಿಲು ಇರತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರುತ್ತದೆ. ಈ ಬಾಳೆಯನ್ನು ಹಲವಾರು ಕಡೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೋನೋಕ್ರಾಪ್ ಅಂತ ಏನ್ ಹೇಳ್ತೀವಿ ನಾವು, ಏಕ ಬೆಳೆಯ ಕೂಡ ನಾವು ಬೆಳೀತಾ ಇರ್ತೀವಿ. ಹಾಗೆ ಹಲವಾರು ನಮ್ಮಲ್ಲಿ ತೆಂಗಿನ ತೋಟ ಮತ್ತು ಅಡಿಕೆ ತೋಟಗಳೇ ಇರತಕ್ಕಂಥ ಜಾಗದಲ್ಲಿ ನೆರಳಿನಲ್ಲಿ ಕೂಡ ನಾವು ಬೆಳೀತಾ ಇದೀವಿ. ಈಗ ಅತ್ಯಂತ ನಾವು ಹೆಚ್ಚಿನ ಉತ್ಪಾದನೆಯನ್ನು ನಾವು ಪಡಿಬೇಕಂತಂದ್ರೆ ಓಪನ್ ಕಂಡೀಷನ್ ಅಲ್ಲಿ ಬಿಸಿಲಿನಲ್ಲಿ ಚೆನ್ನಾಗಿ ಬೆಳೆಯೋದು ಸೂಕ್ತವಾಗಿರ್ತದೆ. ನಮ್ಮಲ್ಲಿ ಪ್ರಮುಖವಾದಂತಹ ಬೆಳೆಗಳಾದ ರೋಬಸ್ಟ, ಡ್ವಾರ್ಫ್ ಕ್ಯಾವೆಂಡಿಶ್ ಇವೆಲ್ಲದೂ ಓಪನ್ ಕಂಡೀಷನ್ ಅಲ್ಲಿ ತುಂಬಾ ಅಂದ್ರೆ ಹೊರಗಡೆ ವಾತಾವರಣದಲ್ಲಿ ಬೆಳೆದ್ರೆ ಬಿಸಿಲಿನ ವಾತಾವರಣದಲ್ಲಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಂದು 15-40 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದಕ್ಕೆ ಮೀಡಿಯಂ ರೇಂಜ್ ಬೇಕು. ಈ ಟೆಂಪರೇಚರ್ ಅಲ್ಲಿ ಬೆಳೆದ್ರೆ ಬಾಳೆ ಉತ್ತಮವಾಗಿ ಬರ್ತದೆ. ಇನ್ನು ಮಣ್ಣು ಏನಂತಂದ್ರೆ ಮರಳು ಮಿಶ್ರಿತ ಕೆಂಪು ಮಣ್ಣಲ್ಲಿ ಬಾಳೆ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತದರಲ್ಲಿ ನಮ್ಮ ಸಾಯಿಲ್ ಪಿಎಚ್ ರಸಸಾರ ಅಂತ ಹೇಳ್ತೀವಿ, ಅದು 5.5-6.5 ರಸಸಾರ ಇರತಕ್ಕಂಥ ಮಣ್ಣಲ್ಲಿ ಬಾಳೆ ತುಂಬಾ ಚೆನ್ನಾಗಿ ಬರುತ್ತೆ. ಅಂದ್ರೆ ಮರಳು ಮಿಶ್ರಿತ ಕೆಂಪು ಮಣ್ಣು ಬಹಳ ಸೂಕ್ತ ಅಂತ ಹೇಳ್ತೀರಿ? ಹೌದು ಸರ್, ಇದು ಕಪ್ಪು ಮಣ್ಣಲ್ಲೂ ಬೆಳೀತಾರೆ, ಕೆಂಪು ಮಣ್ಣಲ್ಲೂ ಬೆಳೀತಾರೆ. ಸೂಕ್ತವಾದಂತಹ ಮಣ್ಣು ನಮ್ಮ ಮರಳು ಮಿಶ್ರಿತ ಕೆಂಪು ಮಣ್ಣು. ಬಾಳೆ ಬೆಳೆಯನ್ನ ಯಾವ ಕಾಲದಲ್ಲಿ ಸಾಗುವಳಿ ಮಾಡಿದ್ರೆ ನಮ್ಮ ರೈತರು ಹೆಚ್ಚಿನ ಲಾಭವನ್ನು ಮಾಡ್ಕೊಳ್ಬಹುದು ಅಂತ ಹೇಳ್ತೀರಿ? ಇದು ಬಾಳೆ ಬೆಳೆಯನ್ನ ನಾವು ಎರಡು ಕಾಲದಲ್ಲಿ ಬೆಳೆಯೋದಕ್ಕೆ ಪ್ಲಾನ್ ಮಾಡಬಹುದು. ಒಂದು ಮಾರುಕಟ್ಟೆ ದೃಷ್ಟಿಯಿಂದ ಒಂದು ಪ್ಲಾನ್ ಮಾಡಬೇಕು, ಇನ್ನೊಂದು ಇಳುವರಿ ದೃಷ್ಟಿಯಿಂದ ನಾವು ಪ್ಲಾನ್ ಮಾಡಬಹುದು. ನಾವು ಇಳುವರಿ ದೃಷ್ಟಿಯಿಂದ ಬೆಳೆಯೋದಾದ್ರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಾವು ನಾಟಿ ಮಾಡಬೇಕಾಗ್ತದೆ. ಈಗ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಾಟಿ ಮಾಡಿದ ಸಂದರ್ಭದಲ್ಲಿ ನಮಗೊಂದು 10-15% ಹೆಚ್ಚು ಇಳುವರಿ ನಾವು ಸಾಮಾನ್ಯ ಇಳುವರಿಗಿಂತ ಪಡೆಯಲು ಸಾಧ್ಯ ಆಗ್ತದೆ. ಆದರೆ ಒಂದು ಕೆಲವು ಸಮಸ್ಯೆಗಳಿದೆ ಇದರಲ್ಲಿ ಈ ಸಂದರ್ಭದಲ್ಲಿ ಬೆಳೆಯುವಂಥದ್ದು. ಈ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಾವು ನಾಟಿ ಮಾಡೋದ್ರಿಂದ ಬೆಳೆ ಕಟಾವಿಗೆ ನಮಗೆ ಮೇ ಮತ್ತು ಆಗಸ್ಟ್ ತಿಂಗಳ ಒಳಗಡೆಗಾಗಿ ನಮಗೆ ಕಟಾವಿಗೆ ಬರುತ್ತೆ. ಆ ಕಟಾವಿಗೆ ಬಂದಂತಹ ಸಂದರ್ಭದಲ್ಲಿ ಗಾಳಿ ಮತ್ತೆ ಮಳೆಗಾಲ ಇರೋದ್ರಿಂದ ಗಿಡ ಹಾಳಾಗೋದು, ಮನೆ ಮುರ್ಕೊಂಡು ಬೀಳೋದು, ಈ ಒಂದು ಸಮಸ್ಯೆ ತುಂಬಾ ಹೆಚ್ಚಾಗಿರುತ್ತೆ. ಮತ್ತೆ ಇನ್ನೊಂದು ಮಾರುಕಟ್ಟೆ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಸೆಪ್ಟೆಂಬರ್ ಮತ್ತು ನವೆಂಬರ್ ತಿಂಗಳು ಈ ತಿಂಗಳ ಮಧ್ಯದಲ್ಲಿ ನಾವು ನಾಟಿ ಮಾಡೋದು ತುಂಬಾ ಅನುಕೂಲ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ನೀರಾವರಿ ವ್ಯವಸ್ಥೆ ನಾವು ಸರಿಯಾಗಿ ನೋಡ್ಕೊಂಡು ಮಾಡೋದ್ರಿಂದ ಇದು ನಮ್ಮ ರೈತರು ಇದನ್ನ ಲಾಭದಾಯಕವಾಗಿ ನಾವು ಮಾರುಕಟ್ಟೆ ದೃಷ್ಟಿಯಿಂದ ಮಾಡಬಹುದು. ಅಂತಂದ್ರೆ ಈಗ ಜೂನ್ ಜುಲೈಯಲ್ಲಿ ನಾಟಿ ಮಾಡಿದ್ರೆ ಒಳ್ಳೇದು, ಆದ್ರೆ ಕಟಾವು ಮೇ ಇಂದ ಆಗಸ್ಟ್ ತಿಂಗಳಲ್ಲಿ ಬರೋದ್ರಿಂದ ಆ ಸಂದರ್ಭದಲ್ಲಿ ಮಳೆಗಾಳಿ ಜಾಸ್ತಿ ಇದ್ದು ಕಟಾವಿಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಸೆಪ್ಟೆಂಬರ್ ಇಂದ ನವೆಂಬರ್ ಉತ್ತಮವಾದಂತಹ ಕಾಲ ಅಂತಂತ. ಹೌದು ಹೌದು. ಇನ್ನು ಯಾವ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಬಹುದು ಬಾಳೆನಲ್ಲಿ? ಬಾಳೆಯಲ್ಲಿ ನಮಗೆ ಕಮರ್ಷಿಯಲ್ ಆಗಿ ವಾಣಿಜ್ಯವಾಗಿ ತಳಿಗಳು ಅಂತಂದ್ರೆ G9, ರೋಬಸ್ಟಾ, ಡ್ವಾರ್ಫ್ ಕ್ಯಾವೆಂಡಿಶ್, ಲೋಕಲ್ ತಳಿಗಳಂತೆ ಏಲಕ್ಕಿ, ನಂಜನಗೂಡು ರಸಬಾಳೆ, ಕೆಂಪು ಬಾಳೆ, ನೇಂದ್ರನ ಬಾಳೆಗಳನ್ನ ಹೆಚ್ಚಾಗಿ ನಾವು ಬೆಳೀತಾ ಇದೀವಿ. ಬಟ್ ಕರ್ನಾಟಕದಲ್ಲಿ ನಾವು ಹೆಚ್ಚಾಗಿ ಬೆಳೀತಿರೋದು G9, ಡ್ವಾರ್ಫ್ ಕ್ಯಾವೆಂಡಿಶ್, ರೋಬಸ್ಟಾ ಮತ್ತು ಏಲಕ್ಕಿ ಬಾಳೆ ಮತ್ತು ನಂಜನಗೂಡು ರಸಬಾಳೆ. ಇವು ಅತ್ಯಂತ ವಾಣಿಜ್ಯವಾಗಿ ನಾವು ಬೆಳೀತಾ ಇದೀವಿ. ಬಾಳೆಯಲ್ಲಿ ಹೈಬ್ರಿಡ್ಸ್ ಅಂತ ಯಾವುದು ಇರೋದಿಲ್ಲ, ಸಂಕರಣ ತಳಿಗಳಂತೂ ಯಾವುದೂ ಇಲ್ಲ. ಅದ್ರಲ್ಲಿ ಏನಂದ್ರೆ ನೈಸರ್ಗಿಕ ಮಾರ್ಪಾಡು ಅಥವಾ ಮ್ಯೂಟೆಂಟ್ಗಳಿಂದ ಆಯ್ಕೆಯಾದ ತಳಿಗಳನ್ನ ನಾವು ಮಾಡ್ತಾ ಇದೀವಿ. ಇತ್ತೀಚೆಗೆ ನಮ್ಮ ರೈತ ಬಾಂಧವರು ನಾವು ಮಾರುಕಟ್ಟೆಯಲ್ಲಿ ಗಮನಿಸಿದಾಗ ನೀವು ಹೇಳಿದಾಗೆ ಏಲಕ್ಕಿ ಬಾಳೆ, ಚುಕ್ಕಿ ಬಾಳೆ, ಪುಟ್ ಬಾಳೆ, ನೇಂದ್ರ ಬಾಳೆ, ರಸ್ ಬಾಳೆ, ಬೂದ್ ಬಾಳೆ, ಇವುಗಳು ಹೆಚ್ಚಿಗೆ ಬೇಡಿಕೆ ಇರೋದ್ರಿಂದ ಈ ತಳಿಗಳ ಕಡೆ ಅವರು ಒಲವನ್ನು ತೋರಿಸಬಹುದು ಅಂತ ಹೇಳ್ತಾರೆ. ಹೌದು ಸರ್, ಹೌದು. ಇನ್ನ ಇತ್ತೀಚೆಗೆ ಒಂದು ಹೊಸದೊಂದು ಟ್ರೆಂಡ್ ಶುರುವಾಗಿದೆ ಅಂತಂದ್ರೆ ಈಗ ಟಿಸ್ಯೂ ಕಲ್ಚರ್ ಇತ್ತೀಚೆಗೆ ಸ್ವಲ್ಪ ಜನಪ್ರಿಯನ್ನ ಪಡ್ಕೊಳ್ತಾ ಇದೆ. ಈ ಕಂದನ್ನ ಹಾಕಿ ಸಾಗುವಳಿ ಮಾಡಿದ್ರೆ ಉತ್ತಮ ಅಂತ ಹೇಳ್ತಿರೋ ಅಥವಾ ಅಂಗಾಂಶ ಕೃಷಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಿರೋ? ಸರ್, ಈಗ ನಮ್ಮಲ್ಲಿ ಬಾಳೆನ ನಾವು ಬೆಳಿಬೇಕಾದ್ರೆ ಎರಡರಲ್ಲೂ ಕೂಡ ನಾವು ಮಾಡಬಹುದು. ಈ ಕಂದು ಬಾಳೆಲ್ಲೂ ಕೂಡ ಬೆಳಿಬಹುದು, ಅಂಗಾಂಶ ಕೃಷಿ ಬಾಳೆ ಅಥವಾ ಟಿಸ್ಯೂ ಕಲ್ಚರ್ ಬಾಳೆ ಅಂತ ನಾವು ಕರಿತೀವಿ, ಅದರಲ್ಲೂ ಕೂಡ ಮಾಡಬಹುದು. ಅದರದ್ದು ಒಂದು ಅಡ್ವಾಂಟೇಜ್ ಅಥವಾ ಡಿಸ್ಅಡ್ವಾಂಟೇಜ್ ಎರಡಕ್ಕೂ ಕೂಡ ಇರ್ತದೆ. ಈಗ ನಾವು ಕಂದು ಬಾಳೆ ಮತ್ತೆ ಟಿಶ್ಯೂ ಬಾಳೆ ಇವೆರಡಕ್ಕೂ ನಾವು ಕಂಪೇರ್ ಮಾಡೋದಾದ್ರೆ ಏನು ಅದರಿಂದ ವ್ಯತ್ಯಾಸಗಳು ಅಂತ ಕಂಪೇರ್ ಮಾಡೋದಾದ್ರೆ, ನಾವೀಗ ಅಂಗಾಂಶ ಕೃಷಿ ಬಾಳೆಲ್ಲಿ ನಾವು ಕಂಪೇರ್ ಮಾಡೋದಾದ್ರೆ ಇದು ರೋಗ ಮುಕ್ತವಾಗಿರುತ್ತೆ. ಸಾಮಾನ್ಯವಾಗಿ ನಾವು ಲ್ಯಾಬ್ಗಳಲ್ಲಿ ಮಾಡೋದ್ರಾಗಿರೋದ್ರಿಂದ ಇದೆಲ್ಲ ಸಂಪೂರ್ಣ ರೋಗ ಮುಕ್ತ ಗಿಡಗಳನ್ನು ನಾವು ಪಡೆಯಕ್ಕೆ ಸಾಧ್ಯ ಇದೆ. ಮತ್ತೆ ಇದರಲ್ಲಿ 80-90% ಗೊನೆಗಳು ಒಂದೇ ಬಾರಿ ಕಟಾವು ಬರುತ್ತದೆ. ಎಲ್ಲ ಒಂದೇ ಏಜ್ನ ಇರೋದ್ರಿಂದ ಒಂದೇ ಸಾರಿ ಕಟಾವು ಬರುತ್ತೆ. ಗೊನೆಗಳ ತೂಕ ಸಮಾನವಾಗಿರುತ್ತೆ, ವೇರಿಯೇಷನ್ ಜಾಸ್ತಿ ಇರೋದಿಲ್ಲ. ಇದರಲ್ಲಿ ಗೊನೆಗಳು ಸಮಾನವಾಗಿರೋದ್ರಿಂದ ದರ ಕೂಡ ನಮ್ಗೆ ಸಮಾನವಾದಂತ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ರೇಟ್ ಸಿಗುತ್ತೆ. ಇದಕ್ಕೆ ಸ್ವಲ್ಪ ಹೆಚ್ಚಿನ ನಿರ್ವಹಣೆ ಅಗತ್ಯ. ಬೇರೆ ನಾವು ಕಂದು ಬಾಳೆಗಿಂತ ಜಾಸ್ತಿ ಇದು ಮಾಡಬೇಕು, ಸ್ವಲ್ಪ ನಿರ್ವಹಣೆ ನಾವು ಚೆನ್ನಾಗಿ ಮಾಡ್ಬೇಕಾಗತ್ತೆ. ಬಟ್ ಇದನ್ನ ಬೆಳೆಯೋದಕ್ಕೆ ಸ್ವಲ್ಪ ತಾಂತ್ರಿಕತೆ ಮತ್ತು ಅನುಭವ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಅದೇ ನೀವು ಕಂದು ಬಾಳೆಗೆ ಬಂತು ಅಂದ್ರೆ ಸ್ವಲ್ಪ ರೋಗ ಮತ್ತು ಕೀಟ ಬಾಧೆ ಹೆಚ್ಚಾಗಿರುತ್ತೆ, ಮತ್ತು ಒಂದೇ ಸಮಾನ ಕಟಾವಾಗಿ ಬರೋದಿಲ್ಲ. ಯಾಕೆಂದ್ರೆ ನಾವು ಆಯ್ಕೆ ಮಾಡ್ಬೇಕಂದ್ರೆ ಬೇರೆ ಬೇರೆ ಹೈಟ್ ಇಂದ ಬೇರೆ ಬೇರೆ ಏಜ್ ಇಂದ ನಾವು ಆಯ್ಕೆ ಮಾಡೋದ್ರಿಂದ ಒಂದೇ ಸಮಾನ ಕಟಾವಿಗೆ ಬರೋದಿಲ್ಲ. ಮತ್ತೆ ಗೊನೆಗಳ ತೂಕದಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಆಮೇಲೆ ಈ ತೂಕದಲ್ಲಿ ವ್ಯತ್ಯಾಸ ಬರೋದ್ರಿಂದ ರೇಟು ಅಷ್ಟೇ, ಮಾರ್ಕೆಟ್ ಅಲ್ಲಿ ಒಂದೇ ಸಮಾನದ ರೇಟ್ ಕೂಡ ಸಿಗುತ್ತೆ, ಸ್ವಲ್ಪ ದರದಲ್ಲೂ ವ್ಯತ್ಯಾಸ ಆಗುತ್ತೆ. ಮತ್ತೆ ಇನ್ನೊಂದ್ರೆ ಸ್ವಲ್ಪ ಕಡಿಮೆ ನಿರ್ವಹಣೆಯಲ್ಲಿ ಬೆಳಿಬಹುದು, ಮತ್ತೆ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಬೆಳಿಬಹುದು. ಇದಷ್ಟು ವೈಜ್ಞಾನಿಕ ಟೆಕ್ನಾಲಜಿ ಯೂಸ್ ಮಾಡಿ ಬೆಳಿಬೇಕಂತಿಲ್ಲ, ಸಾಮಾನ್ಯವಾಗಿ ನೀವು ಬೆಳಿಬಹುದು. ಹಾಗಾದ್ರೆ ನಮ್ಮ ರೈತ ಬಾಂಧವರು ಈಗ ಬಾಳೆನ ನಾಟಿ ಮಾಡಬೇಕು ಅನ್ನೋದಾದ್ರೆ ಎಷ್ಟು ಅಂತರವನ್ನ ಇಟ್ಕೋಬೇಕಾಗತ್ತೆ, ಎಷ್ಟಡಿ ಆಳವಾದಂತಹ ಗುಂಡಿಯನ್ನ ತೆಗೆದ್ರೆ ಸೂಕ್ತ ಅಂತ ಹೇಳ್ತೀರಿ? ಸರ್, ಸಾಮಾನ್ಯವಾಗಿ ಬಾಳೆ ಜಾಸ್ತಿ ಬೇರನ್ನ ಆಳಕ್ಕೆ ಬಿಡೋದಿಲ್ಲ, ಮೇಲ್ಗಡೆನೆ ಬಿಡೋದ್ರಿಂದ ಬೇರನ್ನ 1-1.5 ನಾವು ಆಳ ಸಾಕಾಗುತ್ತೆ. ನಾವು ಗುಣಿ ಮಾಡಬೇಕಾದ್ರೆ 1.5-1.5 ಗುಣಿ ಮಾಡಿದ್ರೆ ನಮಗೆ ಸಾಕಾಗುತ್ತೆ. ಹಲವಾರು ಜನ ಈ ಟ್ರೆನ್ ಸಿಸ್ಟಮ್ ಅಲ್ಲಿ ನಾವು ಬಾಳೆನ ಬೆಳೀತಾ ಇದೀವಿ. ಆ ಟ್ರೆನ್ ಸಿಸ್ಟಮ್ ಅಲ್ಲಿ ಬಾಳೆ ಬೆಳೆಯೋದ್ರಿಂದ ಒಂದು 2 ಅಡಿಗೆ ಟ್ರೆಂಚ್ ಮಾಡಿದ್ರೆ ನಾವು ಬಾಟಮ್ 1/2 ಅಡಿ ಏನೋ ಸ್ವಲ್ಪ ಸಾಯಿಲ್ ಲೂಸ್ ಮಾಡಿ ಅದ್ರ ಮೇಲ್ಗಡೆ ನಾವು ಗಿಡ ನೆಡೋದ್ರಿಂದ ಈ ಅಂತರ ಮೇಂಟೈನ್ ಮಾಡೋದ್ರಿಂದ ಗಿಡ ಕೂಡ ಚೆನ್ನಾಗಿ ಬರುತ್ತೆ. ಅಂತರದ ಬಗ್ಗೆ ಹೇಳ್ಬೇಕಂತಂದ್ರೆ ನಾವು ಪ್ಯೂರ್ ಕ್ರಾಪ್ ಅಥವಾ ಒಂದೇ ಏಕ ಬೆಳೆಯನ್ನು ನಾವು ಮಾಡಿದಾಗ ಈ G9 ಅಥವಾ ರೋಬಸ್ಟಾ ಬೆಳೆಯನ್ನ 6-6 ಅಂತರದಲ್ಲಿ ನಾವು ಬೆಳಿಬಹುದು. ಅದರಲ್ಲಿ 1 ಎಕರೆಗೆ ಅಂದ್ರೆ 1200-1800 ಗಿಡನ ನಾವು ಇಡಬಹುದು. ಏಲಕ್ಕಿ ಬಾಳೆನ ನಾವು ಪ್ಯೂರ್ ಕ್ರಾಪ್ ಮಾಡಿದಾಗ 7-7 ಸ್ವಲ್ಪ ಅದು ಎತ್ತರಕ್ಕೆ ಬೆಳೆಯೋದ್ರಿಂದ 7-7 ಅಂತರದಲ್ಲಿ ಬೆಳಿಬಹುದು. ತೆಂಗಿನಲ್ಲಿ ಅಥವಾ ಅಡಕೆಯಲ್ಲಿ ಅಂತರ ಬೆಳೆಯಾಗಿ ಬೆಳೆದಾಗ 8-8 ಬೆಳೆಯೋದು ಸೂಕ್ತ. ಬಹಳ ಪ್ರಮುಖವಾಗಿ ನಮ್ಮ ರೈತರನ್ನ ಕಾಡೋದು ಅಂತಂದ್ರೆ ಬಾಳೆಯ ಬೇಸಾಯದಲ್ಲಿ ನೀರಿನ ನಿರ್ವಹಣೆ. ಯಾಕೆಂತಂದ್ರೆ ಬಾಳೆನ ನಾವು ಬೆಳಿಬೇಕು ಅನ್ನೋದ್ರೆ ನೀರಿನ ಅಗತ್ಯತೆ ತುಂಬಾ ಮುಖ್ಯ. ನಾವು ಬಾಳೆ ತೋಟವನ್ನ ನಿರ್ವಹಣೆ ಮಾಡಬೇಕು ಅನ್ನೋದ್ರೆ ಇಲ್ಲಿ ನೀರು ಪ್ರಮುಖ ಪಾತ್ರವನ್ನು ವಹಿಸೋದ್ರಿಂದ ನೀರಿನ ನಿರ್ವಹಣೆ ಯಾವ ರೀತಿ ಮಾಡಬೇಕಾಗುತ್ತೆ? ಈಗ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಹನಿ ನೀರಾವರಿಗೆ ಒಲವು ತೋರಿಸ್ತಾ ಇದಾರೆ. ಈ ನಮ್ಮ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಎಲ್ಲ ಕೂಡ ಯಾವುದೇ ಬೆಳೆ ಬೆಳೀರಿ, ಹನಿ ನೀರಾವರಿ ಅಳವಡಿಸ್ಕೊಂಡು ಬೆಳೀರಿ ಅಂತ ನಾವು ಸಂಪೂರ್ಣವಾಗಿ ಮಾರ್ಗದರ್ಶನ ನೀಡ್ತಾ ಇದ್ದೀವಿ. ಈಗ ನಾವು ಹನಿ ನೀರಾವರಿ ಪದ್ಧತಿಯನ್ನು ನಾವು ಮಾಡಿಕೊಳ್ಳೋದ್ರಿಂದ ಶೇಕಡ ಒಂದು 25% ಹೆಚ್ಚು ಇಳುವರಿಯನ್ನು ನಾವು ಪಡಿಬಹುದು. ಯಾಕೆಂದ್ರೆ ನೀರಿನ ಸಮರ್ಪಕ ನಿರ್ವಹಣೆ ಆಗೋದ್ರಿಂದ, ಮತ್ತೆ ರಸಾವರಿ ಪದ್ಧತಿನೂ ನಾವು ಕೂಡ ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ ನಾವು ಸಾಮಾನ್ಯವಾಗಿ ಬೆಳೆ ಬೆಳೆಯೋದಕ್ಕಿಂತ ಒಂದು 25% ಹೆಚ್ಚು ಇಳುವರಿಯನ್ನು ಪಡಿಬಹುದು. ಹಾಗೆ ನೀರಿನ ಉಳಿತಾಯ ಕೂಡ ಆಗುತ್ತೆ, ಇದರಲ್ಲಿ ಒಂದು 50% ನೀರಿನ ಉಳಿತಾಯ ಕೂಡ ನಾವು ಮಾಡಬಹುದು. ಹಾಗೆ ಮಣ್ಣಿನಿಂದ ಮುಖಾಂತರ ಹೋಗ್ತಕ್ಕಂಥ ರೋಗಗಳನ್ನು ನಾವು ಕೂಡ ಅವಾಯ್ಡ್ ಮಾಡಬಹುದು. ಈಗ ನಾವು ಒಂದು ಸರಾಸರಿ ಒಂದು ದಿವಸಕ್ಕೆ ಒಂದು ಬಾಳೆಗಿಡಕ್ಕೆ 18-20 liters ನೀರು ನಾವು ಬೇಕು ಅಂತ ಅಂದಾಜು ಮಾಡಿದ್ರೆ ಈ ಹನಿ ನೀರಾವರಿಯಿಂದ ಕೊಡೋದ್ರ ಮುಖಾಂತರ ಅಷ್ಟೇ ಪ್ರಮಾಣದಲ್ಲಿ ನೀರನ್ನ ನಾವು ಕೊಡಬಹುದು. ಇದು ಬಿಟ್ಟು ನಾವು ಹಲವಾರು ಕಡೆ ಹಾಯು ಪದ್ಧತಿಯಲ್ಲಿ ನಾವು ಸಾಗುವಳಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಪಾತಿ ಮಾಡಿ ನೀರನ್ನು ಹಾಯಿಸೋದು ಒಂದು ಉತ್ತಮವಾದ ಕ್ರಮ. ಅದರಲ್ಲಿ ಏನಂತಂದ್ರೆ ಒಂದು 6-8 ಗಿಡಗಳಿಗೆ ಒಂದು ಪಾತಿ ಮಾಡಿ ಅದರಲ್ಲಿ ನೀರನ್ನು ಹಾಯಿಸೋದ್ರಿಂದ ನೀರಿನ ಸ್ವಲ್ಪ ನಾವು ಉಪಯೋಗವನ್ನು ಸರಿಯಾಗಿ ನಾವು ಮಾಡ್ಕೋಬಹುದು. ಕೆಂಪು ಮಣ್ಣಿದ್ದಂತ ಸಂದರ್ಭದಲ್ಲಿ ಬೇಸಿಗೆಯಲ್ಲಿ ಒಂದು 5-6 ದಿವಸಗಳಿಗೊಮ್ಮೆ ನೀರನ್ನು ಕೊಡಬೇಕಾಗುತ್ತೆ. ಮಳೆಗಾಲದಲ್ಲಿ 8-9 ದಿನಗಳಿಗೊಮ್ಮೆ ನೀರನ್ನ ಕೊಡಬೇಕಾಗುತ್ತೆ. ಯಾವುದರಲ್ಲಿ ಹಾಯ ಪದ್ಧತಿ ಹನಿ ನೀರಾವರಿ ಪದ್ಧತಿನ ಅಳವಡಿಸಿಕೊಂಡು ಪ್ರತಿನಿತ್ಯ ನಾವು ಅದನ್ನ ಕೊಡೋದ್ರಿಂದ 18-20 liters ನೀರು ಕೊಡೋದ್ರಿಂದ ಒಳ್ಳೆಯದು. ಕಪ್ಪು ಮಣ್ಣು ಇದ್ದಂತ ಸಂದರ್ಭದಲ್ಲಿ ಬೇಸಿಗೆಯಲ್ಲಿ ಒಂದು 8-9 ದಿವಸಕ್ಕೆ ನೀರನ್ನು ಕೊಡಬೇಕು. ಮಳೆಗಾಲದಲ್ಲಿ 10-12 ದಿವಸಕ್ಕೆ ನೀರನ್ನ ಕೊಡೋದ್ರಿಂದ ನಾವು ಬಾಳೆ ಬೆಳೆನ ಉತ್ತಮವಾಗಿ ಬೆಳಿಬಹುದು. ಇನ್ನು ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಪೋಷಕಾಂಶಗಳ ನಿರ್ವಹಣೆ. ನಾವು ಯಾವ ರೀತಿಯ ಪೋಷಕಾಂಶಗಳನ್ನ ಪೂರೈಕೆ ಮಾಡೋದ್ರಿಂದ ಉತ್ತಮವಾದಂತಹ ಇಳುವರಿಯನ್ನ ಪಡಿಬಹುದು ಅಂತ ಹೇಳ್ತೀರಿ ಬಾಳೆನಲ್ಲಿ? ಈಗ ಬಾಳೆ ಒಂದು ಅಲ್ಪಾವಧಿ ಬೆಳೆ. ಈಗ ನಾವು 12-14 ತಿಂಗಳೊಳಗಡೆ ಬಾಳೆ ಕಟಾವಿಗೆ ಬಂದ್ಬಿಡುತ್ತೆ. ಈಗ ಏನಾದ್ರೆ ಅಲ್ಪಾವಧಿ ಬೆಳೆ ಆಗಿರೋದ್ರಿಂದ ನಾವು ನಾಟಿ ಮಾಡಿದಂತ ಒಂದು 5-6 ತಿಂಗಳ ಅಂತರದಲ್ಲಿ ಮೊದಲ ಹೂ ಹೊರಡೋದಕ್ಕೆ ಶುರುವಾಗುತ್ತೆ. ಹೂ ಹೊರಟ ನಂತರ ಒಂದು 90-120 ದಿವಸಗಳ ಒಳಗಡೆಯಾಗಿ ಅದು ಹಣ್ಣು ಕಟಾವಿಗೆ ಬರುತ್ತೆ. ಈ ಸಂದರ್ಭದಲ್ಲಿ ಈ ಹೂ ಹೊರಟು ನಾವು ಕಟಾವಿಗೆ ಹೊರಡೋದಕ್ಕಿಂತ ಸಂದರ್ಭದಲ್ಲಿ ಸರಿಯಾದ ಪೋಷಕಾಂಶ ನಾವು ಕೊಟ್ಟಿಲ್ಲ ಅಂತಂದ್ರೆ, ಸಾಮಾನ್ಯವಾಗಿ 7-7 ನಾವು ಕಟಾವು ಮಾಡೋ ತನಕ ಅದನ್ನ ಸರಿಯಾದ ಪೋಷಕಾಂಶ ನಾವು ಕೊಟ್ಟಿಲ್ಲ ಅಂತಂದ್ರೆ ಅದು ಸಿಕ್ಕಲಿಲ್ಲ ಅದಕ್ಕೆ ಅಂತಂದ್ರೆ ನಮ್ಮ ನಿರೀಕ್ಷಿತ ಇಳುವರಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವು ಏನೇ ಅದರಲ್ಲಿ ಗೊಬ್ಬರ ಕೊಡಬೇಕಾದ್ರೆ ನಾವು ಭೂಮಿಗೆ ಹಾಕೋ ಗೊಬ್ಬರ ಇರ್ಬೋದು, ಎಲೆ ಮುಖಾಂತರ ಕೊಡೋದು ಗೊಬ್ಬರ ಇರ್ಬೋದು, ನಾವು ಅದನ್ನು ಸರಿಯಾದ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ. ಈ 7ನೇ ತಿಂಗಳ ಒಳಗಡೆ ಆಗಿ ನಾವು ಏನೇ ಗೊಬ್ಬರಗಳನ್ನು ಭೂಮಿಗೆ ಸೇರಿಸೋದಿದ್ರೆ 7ನೇ ತಿಂಗಳ ಒಳಗಡೆ ಸೇರಿಸೋದು ಒಂದು ಉತ್ತಮವಾದ ಕ್ರಮ. ಅದ ನಂತರ ಏನಿದ್ರು ಅದು ಭೂಮಿಯಲ್ಲಿ ಹೀರ್ಕೊಳ್ಳೋದು ಸ್ವಲ್ಪ ಕಡಿಮೆ, ಹಾಗಾಗಿ ಎಲೆ ಮುಖಾಂತರ ಕೊಡೋದು ಉತ್ತಮವಾದ ಕ್ರಮ. ಈ ಬಾಳೆ ಬೆಳೆಗೆ ಹೆಚ್ಚಿನದಾಗಿ ಈ ಪೊಟ್ಯಾಶ್ ಇರ್ತಕ್ಕಂತ ಗೊಬ್ಬರನ ತುಂಬಾ ಹೆಚ್ಚು ಬಯಸುತ್ತೆ ಒಳ್ಳೆ ಇಳುವರಿ ಬರಬೇಕಂತಂದ್ರೆ. ನಂತರ ಸ್ಥಾನದಲ್ಲಿ ಸಾರಜನಕ, ನಂತರ ರಂಜಕ, ಇದನ್ನ ಅದು ಕೇಳುತ್ತೆ. ಇದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಗೊಬ್ಬರಗಳನ್ನ ಶಿಫಾರಸು ಮಾಡಿದ ಗೊಬ್ಬರಗಳನ್ನ ನಮ್ಮ ಕೃಷಿ ಮತ್ತು ಸಂಬಂಧಿತ ಇಲಾಖೆಗಳಿಂದ ಕೇಳ್ಕೊಂಡು ಕೊಡೋದು ಒಂದು ಉತ್ತಮವಾದ ಕ್ರಮವಾಗಿರ್ತದೆ. ಬನಾನಾ ಸ್ಪೆಷಲ್ ಅಂತಂದ್ರೆ ಏನು ಮತ್ತೆ ಇದನ್ನ ಬಳಸುವ ಕ್ರಮ ಹೇಗೆ? ಬನಾನಾ ಸ್ಪೆಷಲ್ ಅಂದ್ರೆ ಏನಿಲ್ಲ, ನಮ್ಮಲ್ಲಿ ಭೂಮಿಯಲ್ಲಿ ಲಘು ಪೋಷಕಾಂಶಗಳ ಕೊರತೆ ಇತ್ತೀಚೆ ನಮ್ಮ ಎಲ್ಲಾ ಮಣ್ಣಲ್ಲೂ ಕಂಡು ಬರ್ತಾ ಇದೆ. ಈ ಬನಾನಾ ಸ್ಪೆಷಲ್ ಅಂದ್ರೆ ಲಘು ಪೋಷಕಾಂಶಗಳ ಮಿಶ್ರಣ. ಇದು ಪ್ರಮುಖ ನ್ಯೂಟ್ರಿಯಂಟ್ಸ್ ಏನಿದೆ, NPK, ಸಾರಜನಕ, ರಂಜಕ, ಪೊಟಾಶ್, ನಾವು ಆಲ್ರೆಡಿ ಭೂಮಿಗೆ ಸೇರಿಸ್ಬಿಡ್ತೀವಿ. ಎಷ್ಟೊಂದು ಲಘು ಪೋಷಕಾಂಶಗಳು ನಮಗೆ ಕೊರತೆ ಉಂಟಾದ್ರಲ್ಲಿ ಪ್ರಮುಖವಾಗಿ ಸತು ಮತ್ತು ಕಬ್ಬಿಣ ಅಂಶ ನಮ್ಮ ಸಾಯಿಲ್ ಅಲ್ಲಿ ತುಂಬಾ ಕೊರತೆ ಇದೆ. ಹಾಗಾಗಿ ಬಾಳೆ ಬೆಳವಣಿಗೆಯಲ್ಲಿ ಇವು ತುಂಬಾ ಪ್ರಮುಖವಾಗಿರೋದ್ರಿಂದ ಲಘು ಪೋಷಕಾಂಶಗಳ ಮಿಶ್ರಣವಾದ ಬನಾನಾ ಸ್ಪೆಷಲ್ ಅನ್ನ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬಾ ರೈತರು ಬಳಸ್ತಾ ಇದಾರೆ. ಮತ್ತೆ ನಮ್ಮ IHR ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅವರು ಸಹಯೋಗದೊಂದಿಗೆ ಅದು ಅಭಿವೃದ್ಧಿಪಡಿಸಿದಂತಹ ಒಂದು ತಂತ್ರಜ್ಞಾನ. ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಎಲ್ಲಾ ಕಡೆ ನಮ್ಮೆಲ್ಲಾ ಬಯೋ ಸೆಂಟರ್ಗಳಲ್ಲಿ ಕೂಡ ಮತ್ತೆ ಎಲ್ಲಾ ಅಂಗಡಿಗಳಲ್ಲಿ ಕೂಡ ಇತ್ತೀಚೆಗೆ ತುಂಬಾ ಲಭ್ಯತೆ ಇದೆ. ಈ ಬನಾನಾ ಸ್ಪೆಷಲ್ ಅಲ್ಲಿ ಪ್ರಮುಖವಾಗಿ ಜಿಂಕ್, ಬೋರಾನ್, ಮ್ಯಾಂಗನೀಸ್, ಕಬ್ಬಿಣ ಮತ್ತೆ ತಾಮ್ರ ಈ ಅಂಶಗಳು ತುಂಬಾ ಹೆಚ್ಚಿನದಾಗಿ ಬನಾನಾ ಸ್ಪೆಷಲ್ ಇರ್ತದೆ. ಇದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅಂತಂದ್ರೆ, ಒಂದು ನಾವು ಕ್ಯಾನ್ ತಗೊಂಡು ಅದರಲ್ಲಿ 15 liters ನೀರು ಹಾಕೋಬೇಕು, 75 grams ಬನಾನಾ ಸ್ಪೆಷಲ್ ಹಾಕಬೇಕು, ಅದಕ್ಕೆ ಒಂದು ಶಾಂಪು ಪ್ಲಸ್ ಅದಕ್ಕೊಂದು 2 ನಿಂಬೆಹಣ್ಣು ತಗೊಂಡು ರಸನ ಹಿಂಡ್ಕೋಬೇಕು. ಇದೇನಕ್ಕೆ ಅಂದ್ರೆ ಸರಿಯಾಗಿ ಎಲೆಗಳ ಮೇಲೆ ಅಂಟೋದಕ್ಕೆ ಇದು ಸಹಕಾರಿಯಾಗುತ್ತೆ. ಇದನ್ನ ನೀವು ಗಿಡದ 5ನೇ ತಿಂಗಳಿಂದ ಶುರು ಮಾಡಿ ಈ ಗೊನೆ ಮುಗಿಯ ತನಕ ನಾವು ಕೊಡ್ತಾ ಬರಬೇಕು. 5ನೇ ತಿಂಗಳಿಂದ 10ನೇ ತಿಂಗಳವರೆಗೂ ಕೂಡ ನಾವು ಇದನ್ನು ಕೊಡಬಹುದು. 9 ಮತ್ತು 10ನೇ ತಿಂಗಳಲ್ಲಿ ಗೊನೆ ಮೇಲೆ ಸಿಂಪರಣೆ ಮಾಡೋದ್ರಿಂದ ಗೊನೆಗಳ ಇಳುವರಿ ಕೂಡ ಒಂದು 10-15% ಹೆಚ್ಚಾಗುತ್ತೆ. ಮತ್ತೆ ಗೊನೆಗಳು ಶೈನಿಂಗ್ ಬರ್ತದೆ, ಆಕರ್ಷಕ ಕೂಡ ಕಾಣಿಸ್ತದೆ. ಇದು ಬನಾನಾ ಸ್ಪೆಷಲ್ ಈ ತರ ಅನುಕೂಲವಾಗಿದೆ. ಗೊನೆ ಬಂದು 30-60 ದಿನಗಳ ನಂತರ ಗೊನೆಗೆ ಸಿಂಪರಣೆ ಮಾಡೋದ್ರಿಂದ ನಾವು ಒಂದು 15-20% ಇಳುವರಿ ಕೂಡ ನಾವು ಜಾಸ್ತಿ ಪಡಿಬಹುದು. ಪ್ರತಿಯೊಂದು ಬೆಳೆನಲ್ಲೂ ಕೂಡ ಇತ್ತೀಚೆಗೆ ತಾಂತ್ರಿಕತೆಗಳನ್ನ ಅಳವಡಿಕೆ ಮಾಡಿಕೊಂಡು ಇಳುವರಿಯನ್ನ ಹೆಚ್ಚು ಮಾಡ್ಕೊಳ್ತಾ ಇದ್ದನ್ನ ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ಬಾಳೆ ಬೆಳೆಯನ್ನ ಹೆಚ್ಚಿಗೆ ಪಡಿಬೇಕು ಅನ್ನೋದಾದ್ರೆ ಯಾವ ರೀತಿಯ ತಾಂತ್ರಿಕತೆ ಅಥವಾ ತಂತ್ರಗಾರಿಕೆಯನ್ನ ಬಳಸಿದ್ರೆ ಒಳ್ಳೇದು? ಇತ್ತೀಚಿನ ದಿನಗಳಲ್ಲಿ ಈಗ ನಾನು ಆಲ್ರೆಡಿ ಹೇಳಿದ್ರಂತೆ ಪೋಷಕಾಂಶ ನಿರ್ವಹಣೆಯಲ್ಲಿ ಬನಾನಾ ಸ್ಪೆಷಲ್ ಒಂದು ಪ್ರಮುಖ ಪಾತ್ರ ವಹಿಸಿದೆ. ಗೊನೆ ಬಂದ ನಂತರ ನಾವು ರಫ್ತು ಮಾಡಬೇಕು ಅಥವಾ ಎಕ್ಸ್ಪೋರ್ಟ್ ಮಾಡಬೇಕು ಒಳ್ಳೆ ಕ್ವಾಲಿಟಿ ಅನ್ನೋದಿದ್ರೆ ಅದಕ್ಕೆ ಒಂದು ಎರಡು ತಂತ್ರಜ್ಞಾನ ಇತ್ತೀಚಿನ ದಿನಗಳಲ್ಲಿ ಪ್ರಮುಖವಾಗಿ ಒಂದು ಅಂದ್ರೆ ಗೊನೆಗಳಿಗೆ ಬೇಕಾದ ಪೌಷ್ಟಿಕಾಂಶಗಳ ದ್ರಾವಣಗಳನ್ನು ಉಣಿಸುವುದು ಅಥವಾ ಬಂಚ್ ಫೀಡಿಂಗ್ ಅಂತ ನಾವು ಕರಿತೀವಿ. ಇದರಲ್ಲಿ ಏನಂತಂದ್ರೆ ಗೊನೆಗಳು ಪೂರ್ಣವಾಗಿ ಹೊರಹೊಮ್ಮಿದಾಗ ಗೊನೆಗಳ ತುದಿಯಲ್ಲಿ ಗಂಡು ಅಂತ ಏನಿರುತ್ತೆ ಆ ಗಂಡುವನ್ನ ನಾವು ಕಟ್ ಮಾಡ್ತೀವಿ. ನಾವೆಲ್ಲ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಮಾತೆ ಅಂತ ನಾವು ಕರಿತೀವಿ. ಆ ಮಾತನೆಯನ್ನು ಕತ್ತರಿಸಾಕ್ಬೇಕು. ಆ ಕತ್ತರಿಸಾಕದಂತ ತುದಿಗೆ ನಾವು ಪೋಷಕಾಂಶಗಳನ್ನ ಕಟ್ಟಬೇಕು. ಇದನ್ನ ಬಂಚ್ ಫೀಡಿಂಗ್ ಅಂತೀವಿ ಅಥವಾ ಗೊನೆ ಉಣಿಸುವಿಕೆ ಅಂತ ನಾವು ಕರಿತೀವಿ. ಈ ಗೊನೆ ಉಣಿಸಬೇಕಾದ್ರೆ ಏನೇನ ಉಣಿಸಬೇಕು ಅನ್ನೋದು ಇಂಪಾರ್ಟೆಂಟ್. ಇದ್ರಲ್ಲಿ ಒಂದು ನಾವು ಮೀಡಿಯಂ ಪ್ರಮಾಣದ ಒಂದು ಪ್ಲಾಸ್ಟಿಕ್ ಚೀಲ ತಗೋಬೇಕು. ಆ ಪ್ಲಾಸ್ಟಿಕ್ ಚೀಲ ತಗೊಂಡು ಒಂದು 100 ml ನೀರು ಹಾಕ್ಬೇಕು. ಆ 100 ml ನೀರು ಪ್ಲಸ್ ಒಂದು 200 gram ತಾಜಾ ಸಗಣಿ, ಅದಕ್ಕೆ ಒಂದು 7.5 gram ಯೂರಿಯಾ, 7.5 gram ಸಲ್ಫೇಟ್ ಆಫ್ ಪೊಟಾಶ್ SOP ಅಂತ ನಾವೇನ್ ಹೇಳ್ತೀವಿ ಅದನ್ನ. ಈ ಬಾಳೆಗೆ ನಾವು MOP ಜಾಸ್ತಿ ಕೊಡೋದಕ್ಕಿಂತ SOP ಕೊಟ್ರೆ ಒಳ್ಳೇದು. ನಾಲ್ಕನ್ನು ಮಿಕ್ಸ್ ಮಾಡಿ ನೀರು ಮತ್ತೆ ತಾಜಾ ಸಗಣಿ ಯೂರಿಯಾ ಮತ್ತೆ SOP ಮಿಕ್ಸ್ ಮಾಡಿ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಬೇಕು. ಆ ಗೊನೆ ಏನಿರುತ್ತೆ ಮಾತೆ ನಾವ್ ಏನ್ ಕಟ್ ಮಾಡಿರ್ತೀವಿ ಆ ಕಟ್ ಮಾಡಿದ ಮಾತೆನ ಇದರೊಳಗೆ ಮುಕ್ಕಾಲ್ ಭಾಗ ಸೇರ್ಕೊಳಂಗೆ ಹಾಕ್ಬಿಟ್ಟು ಗೊನೆಗೆ ಕಟ್ಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಭೂಮಿಯಿಂದ ಹೋಗಿ ಎಲೆಗಳಿಂದ ಬರೋದಕ್ಕಿಂತ ಡೈರೆಕ್ಟ್ ಆಗಿ ಗೊನೆಗಳಿಗೆ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಆಗೋದ್ರಿಂದ ಹಣ್ಣುಗಳ ಗಾತ್ರ ಮತ್ತೆ ಗೊನೆ ತೂಕ ಹೆಚ್ಚಾಗುತ್ತೆ. ಇದು ಒಂದು ನವೀನ ತಂತ್ರಜ್ಞಾನ ಬಂಚ್ ಫೀಡಿಂಗ್ ಅಂತ ಎಲ್ಲ ಕಡೆ ಸುಮಾರು ಜನ ಬಳಸ್ತಾ ಇದಾರೆ, ರೈತರುಗಳು ಬಳಸ್ತಾ ಇದಾರೆ. ಇನ್ನೊಂದು ಈ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಈಗ ಬಂಚ್ ಕವರ್ ಅಥವಾ ಪ್ಲಾಸ್ಟಿಕ್ ಹಾಳೆಗಳಿಂದ ಗೊನೆಗಳನ್ನು ಮುಚ್ಚುವುದು ಬಂಚ್ ಕವರ್ ಅಂತ ಒಂದು ಕೂಡ ಮಾಡ್ತಾ ಇದೀವಿ. ಏನು ಒಂದು ಉದ್ದೇಶ ಬಂಚ್ ಕವರ್ ಮಾಡೋದಕ್ಕೆ ಅಂತಂದ್ರೆ ನಾವು ಬಾಳೆನ ಲೋಕಲ್ ಮಾರ್ಕೆಟ್ ಮಾಡಿದ್ರೆ ಹಂಗೆ ಕಟ್ ಮಾಡ್ತಾ ಕೊಟ್ಬಿಡ್ತೀವಿ. ಈಗ ನಾವು ಹೊರಗಡೆಕ್ಕೆಲ್ಲರೂ ಎಕ್ಸ್ಪೋರ್ಟ್ ಮಾಡ್ಬೇಕಾದ ತುಂಬಾ ಬೇಡಿಕೆ ಇರತಕ್ಕಂತ ಜಾಗಗಳಲ್ಲಿ ಅದನ್ನು ಒಂದೇ ತರ ಇರಬೇಕಾಗುತ್ತೆ. ಎಲ್ಲಾ ಬಂಚ್ಗಳು ಕೂಡ ಯಾವ್ದೊಂದರಲ್ಲಿ ಡಾಟ್ ಇರಬಾರ್ದು, ಅದರಲ್ಲಿ ಯಾವ್ದೇ ರೋಗ ಕೀಟ ಬಂದಿರಬಾರ್ದು, ಶೈನಿಂಗ್ ಇರಬೇಕು, ಯೂನಿಫಾರ್ಮ್ ಆಗಿರ್ಬೇಕು, ಮತ್ತೆ ಬಿಸಿಲಿಂದ ಒಂದ್ ಕಡೆ ಒಣಗೋದು ಒಂದ್ ಕಡೆ ಹಾಳಾಗಿರೋದು ಇರಬಾರ್ದು. ಆ ತರ ಮಾಡೋದಕ್ಕೆ ಬಂಚ್ ಕವರ್ ಅಂತ ಹೇಳ್ತೀವಿ. ಇದರಲ್ಲಿ ಏನಂದ್ರೆ ಈ ಬ್ಲೂ ಕಲರ್ ಅಥವಾ ವೈಟ್ ಕಲರ್ ಟ್ರಾನ್ಸ್ಪರೆಂಟ್ ಈ ಪಾಲಿಥಿನ್ ಕವರ್ ತಗೊಳ್ತೀವಿ, ಅದರಲ್ಲಿ 8-10% ವೆಂಟಿಲೇಷನ್ ಇರುತ್ತೆ. ಆಲ್ರೆಡಿ ಅದೆಲ್ಲ ಮಾರ್ಕೆಟ್ ಅಲ್ಲಿ ಪ್ರೀ ಫ್ಯಾಬ್ರಿಕೇಟೆಡ್, ಅದು ರೆಡಿಯಾಗಿ ಬರುತ್ತೆ. ಅದನ್ನ ಏನ್ ಮಾಡೋದು, ಗೊನೆ ಹೊರಟಂತ ಸಂಪೂರ್ಣ ಗೊನೆ ಹೊರಟ ನಂತರ ನಾವೇನ್ ಮಾಡ್ತೀವಿ ಅದನ್ನ ಫಸ್ಟ್ ಬಂಚ್ಗೆ ನಾವು ಕಟ್ತೀವಿ. ಹಿಂಗಡಿಕೆ ಕಟ್ಬಿಟ್ಟು ಗೊನೆನ ಓಪನ್ ಮಾಡ್ಬಿಡ್ತೀವಿ, ಬಟ್ ಹಂಗೆ ಬಿಟ್ಟಿರ್ತೀವಿ. ಈ ಮಾತೆ ಸ್ವಲ್ಪ ಒಣಗ ತನಕ ಕಾದ್ಬಿಟ್ಟು ಮಾತೆ ಒಣಗದ ಮೇಲೆ ಕಟ್ ಮಾಡಾಕ್ಬಿಟ್ಟು ಇದನ್ನ ಕವರ್ ಮಾಡಿದ್ರೆ ಬೆಳವಣಿಗೆ ಆಗ ತನಕ ಅದು ಚೆನ್ನಾಗಿ ಬರುತ್ತೆ. ಅದ್ರ ಮೇಲೆ ಯಾವ್ದೇ ತರದ್ದು ಚುಕ್ಕೆಗಳು ಬೀಳದಾಗ್ಬೋದು, ಹಕ್ಕಿಗಳು ಡ್ಯಾಮೇಜ್ ಮಾಡೋದಾಗಿರ್ಬೋದು, ಈ ತರದೆಲ್ಲ ಒಂದೇ ತರ ಯೂನಿಫಾರ್ಮ್ ಆಗಿ ಕಾಣಿಸುತ್ತೆ. ಮಾತೆ ನಾವು ತೆಗೆದ ನಂತರ ಅದನ್ನ ಸಂಪೂರ್ಣ ಕವರ್ ಮಾಡಬೇಕು. ಅಲ್ಲಿ ತನಕ ಏನು ಮುಚ್ಚೋದ ಅವಶ್ಯಕತೆ ಇಲ್ಲ, ಇದನ್ನ ಕಟಾವು ಮಾಡೋ ತನಕ ನಾವು ಅದನ್ನ ಮುಚ್ಚಿರ್ಬೇಕು. ಇದಕ್ಕೆ ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ಕೂಡ ಈ ವರ್ಷದಿಂದ ಸಹಾಯಧನ ಕೂಡ ನಾವು ಬಂಚ್ ಕವರ್ಗೆ ನಾವು ಕೊಡ್ತಾ ಇದೀವಿ. ಅದನ್ನ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ನಾವು ಕೊಡ್ತಾ ಇದ್ದೀವಿ, ಅದನ್ನು ಕೂಡ ರೈತರು ಬಂದವರು ಬಳಸ್ಕೋಬಹುದು. ಇವೆರಡು ಇತ್ತೀಚಿನ ದಿನಗಳಲ್ಲಿ ಪ್ರಚಲಿತಲ್ಲಿರ್ತಕ್ಕಂತ ಬಾಳೆಯಲ್ಲಿ ಹೊಸ ತಂತ್ರಜ್ಞಾನಗಳು ಅಂತ ನಾನು ಹೇಳ್ತೇನೆ. ಬಾಳೆ ಬೆಳೆಯನ್ನ ಸಾಗುವಳಿ ಮಾಡುವಂತಹ ಸಂದರ್ಭದಲ್ಲಿ ಸಹಜವಾಗಿ ರೋಗ ಕೀಟಗಳು ಬರೋದು ಇದ್ದೇ ಇರುತ್ತೆ. ಹೌದು ಹೌದು. ಆಮೇಲೆ ಬಾಳೆ ಅಂತಲ್ಲ ಯಾವುದೇ ಬೆಳೆಯನ್ನ ಸಾಗುವಳಿ ಮಾಡಿದ್ರು ಕೂಡ ರೋಗ ಕೀಟಗಳು ಬಂದೇ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಬಾಳೆಯಲ್ಲಿ ನಾವು ರೋಗ ಕೀಟಗಳನ್ನ ಯಾವ ರೀತಿ ನಿಯಂತ್ರಣ ಮಾಡಬಹುದು ಅಥವಾ ನಿರ್ವಹಣೆ ಮಾಡಬಹುದು ಅಂತ ತಿಳಿಸ್ಕೊಡಿ. ಸಿಗ ಪ್ರಮುಖವಾಗಿ ಬಾಳೆಯಲ್ಲಿ ರೋಗಗಳು ಅಂತಂದ್ರೆ ಈ ಸಿಗಟೋಕ ಅಥವಾ ಎಲೆ ಚುಕ್ಕಿ ರೋಗ ಅಂತ ನಾವು ಬರಿತೀವಿ. ಹಲವಾರು ರೋಗಗಳಲ್ಲಿ ಮೊದಲನೇದು ಸಿಗಟೋಕ ರೋಗ, ನಂತರ ಪನಾಮ ಸೊರಗು ರೋಗ ಅಂತ ಇದೆ, ಅದಾನಂತರ ಆಂಥ್ರಾಕ್ಸಿಸ್ ಅಥವಾ ಹಣ್ಣು ಕೊಳೆ ರೋಗ ಅಂತ ಇದೆ, ಆಮೇಲೆ ಬಾಳೆ ಚುಟ್ಟದ ರೋಗ ಅಂತ ಹೇಳ್ತೀವಿ ಅಥವಾ ಇಂಗ್ಲಿಷ್ ಅದಕ್ಕೆ ಸಿಗಾರ್ ಎಂಡ್ ರಾಟ್ ಅಂತ ನಾವು ಕರಿತೀವಿ. ಆಮೇಲೆ ದುಂಡಾಣು ದಿಂಡು ಕೊಳೆ ರೋಗ ಅಥವಾ ತುದಿ ಕೊಳೆ ರೋಗ ಅಂತ ಇದೆ. ಪ್ರಮುಖವಾದ ನಾನು ಹೇಳ್ತಾ ಇರೋದು ಬಂಚಿಟಾಪ್ ನಂಜಾಣು ರೋಗ ಅಂತ ಇದು ವೈರಸ್ ಮುಖಾಂತರ ಬರತಕ್ಕಂತ ಒಂದು ರೋಗ ಇದು. ಆಮೇಲೆ ನೆಮಟೋಡ್ಸ್, ಇವು ಇಷ್ಟು ನಮ್ಮಲ್ಲಿ ರೋಗಗಳು ತುಂಬಾ ಪ್ರಮುಖವಾಗಿ ಬಾಳೆಯಲ್ಲಿ ಕಾಣಿಸ್ಕೊಳ್ತಿರೋದು. ಇಲ್ಲಿ ಲಕ್ಷಣಗಳು ಹೇಳ್ಬೇಕು ಅಂದ್ರೆ ಸಿಗಾಟಕ ಎಲೆ ಚಿಕ್ಕಿ ರೋಗ ಅಂತಂದ್ರೆ ಎಲೆಗಳ ಮೇಲೆ ಹಳದಿ ಹಳದಿ, ಇದು ಪ್ರಮುಖವಾಗಿ G9 ರೋಬಸ್ಟ ತಳಿಗಳ ಮೇಲೆ ಕಾಣಿಸ್ಕೊಳ್ತದೆ. ಇದು ಹಳದಿ ಹಳದಿ ಡಾಟ್ಗಳಾಗುತ್ತೆ, ಅದ ನಂತರ ಕಾಲಕ್ರಮೇಣ ಅದು ಅಗಲ ಆಗ್ತಾ ಆಗ್ತಾ ಹೋಗಿ ಅದು ಕೂಡ್ಕೊಂಡು ಎಲೆ ಹಳದಿಯಾಗಿ ಈ ಫೋಟೋಸಿಂಥೆಸಿಸ್ನ ಅದು ಕಡಿಮೆ ಮಾಡುತ್ತೆ. ಹಾಗಾಗಿ ಎಲೆಗಳೆಲ್ಲ ಅದು ಹಳದಿಯ ಫೋಟೋಸಿಂಥೆಸಿಸ್ ಕಡಿಮೆ ಆದ ಇಳುವರಿ ಸ್ವಲ್ಪ ನಮಗೆ ಕಡಿಮೆ ಆಗ್ತದೆ. ಪನಾಮ ಸೊರಗು ರೋಗ ಒಂದು ಪ್ರಮುಖವಾಗಿ ಎಲ್ಲಾದು ಬಾಳೆ ಬೆಳೆ ಕಾಣಿಸ್ತಾ ಇರತಕ್ಕಂಥದ್ದು ಪನಾಮ ಸೊರಗು ರೋಗ, ಭಾರತ ಇಂಗ್ಲಿಷ್ ಅಲ್ಲಿ ಪನಾಮ ವಿಲ್ಟ್ ಅಂತ ನಾವು ಹೇಳ್ತೀವಿ. ಅದೇನ್ ಮಾಡುತ್ತೆ ಅಂದ್ರೆ ಸಾಮಾನ್ಯವಾಗಿ ಬೇರಿನ ಮುಖಾಂತರ ಬರೋದು, ಅದು ಬಂದಂತ ಕಾಂಡನ ತೆಗೆದು ನೋಡ್ರೆ ಒಡೆಯೋಕೆ ಶುರುವಾಗುತ್ತೆ. ಅದರಲ್ಲಿ ಹೆಚ್ಚಿನ ಆದಂತ ಸಂದರ್ಭದಲ್ಲಿ ಕಾಂಡ ಒಡೆಯೋದ್ರಿಂದ ಅದಕ್ಕೆ ಭೂಮಿ ಮುಖಾಂತರ ಹೋಗ್ತಕ್ಕಂಥ ಪೋಷಕಾಂಶಗಳಾಗಿರ್ಬೋದು ಅದನ್ನು ಬ್ಲಾಕ್ ಮಾಡುತ್ತದೆ. ಏನಾಯ್ತು ರೋಗ ಅಲ್ಲಿ ಆಹಾರನ ಸಪ್ಲೈ ಮಾಡೋದನ್ನೇ ಕಡಿಮೆ ಮಾಡಿಬಿಡುತ್ತೆ. ಹಾಗಾಗಿ ಎಲೆಗಳು ಕೂಡ ಜೋತ್ ಬಿದ್ದಂಗೆ ಆಗೋದು, ಹಳದಿ ಕಲರ್ ಆಗೋದು, ನೆಕ್ಸ್ಟ್ ಇಳುವರಿ ಕಡಿಮೆ ಆಗಿ ಇಡೀ ತೋಟ ಇದು ಬೇರಿನ ಮುಖಾಂತರ ಹಬ್ಬೋದ್ರಿಂದ ನೀರಿನ ನಿರ್ವಹಣೆ ಸರಿಗಿಲ್ಲ ಅಂತಂದ್ರೆ ಇಡೀ ತೋಟಕ್ಕೆ ತೋಟಕ್ಕೆ ಹಾಗೆ ಹಾಳಾಗುವಂತ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಇನ್ನು ಹಣ್ಣು ಕೊಳೆ ರೋಗ ಅಂತಂದ್ರೆ ಹಣ್ಣುಗಳ ಮೇಲೆ ಈ ಅಲ್ಲಲ್ಲಿ ಡಾಟ್ಗಳು ಶುರುವಾಗ್ತದೆ, ಅದು ಏನಾಗುತ್ತೆ ಮತ್ತೆ ಹಳದಿ ಚುಕ್ಕಿಗಳು ಜಾಸ್ತಿ ಆದಂಗಾದಂಗೆ ಹಣ್ಣುಗಳು ಮಾರ್ಕೆಟಬಿಲಿಟಿ ಅನ್ನೋದನ್ನ ಕಳ್ಕೊಳ್ತದೆ. ಮಾರ್ಕೆಟ್ ಅಲ್ಲಿ ಯಾರು ಅದನ್ನು ಪ್ರಿಫರ್ ಮಾಡಲ್ಲ, ಹಣ್ಣುಗಳು ಕೊಳತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಸಿಗಾರ್ ಅಂಡ್ ರಾಟ್ ಅಂತೀವಿ, ಈ ಬಾಳೆ ಹಣ್ಣಿನಿಂಬಾಗ ಸ್ವಲ್ಪ ಈ ಸಿಗರೇಟ್ ಸುಟ್ಟಾದ ನಂತರ ಆಶಸ್ ಉಳಿತಲ್ಲ ಚುಟ್ಟ, ಆ ಸ್ಟೇಜ್ ಅಲ್ಲಿ ನಮಗೆ ಕಾಣಿಸ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ ಹಣ್ಣು ತುಂಬಾ ಬೆಳವಣಿಗೆ ಆಗೋದಿಲ್ಲ. ಅದನ್ನು ಕೂಡ ಮಾರ್ಕೆಟ್ ಅಲ್ಲಿ ಚಿಕ್ಕ ಚಿಕ್ಕ ಹಣ್ಣು ಬಂದಿರೋದ್ರಿಂದ ಅದನ್ನ ರಿಜೆಕ್ಟ್ ಮಾಡೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತದೆ. ನಂತರ ಬಂಚಿ ಟಾಪ್ ನಂಜಾಣು ರೋಗ ಅಂತ ವೈರಸ್ ಇಂದ ಬರ್ತಕ್ಕಂಥದ್ದು, ಇದು ತೋಟದಲ್ಲಿ ಕೆಲವು ಬಾರಿ ಜಾಸ್ತಿ ಬಂದಂತ ಸಂದರ್ಭದಲ್ಲಿ ಗಿಡನೇ ಬೆಳವಣಿಗೆ ಆಗಲ್ಲ, ಅದನ್ನು ಪೂರ್ತಿ ಕಿತ್ಬಿಟ್ಟು ನಾಶ ಪಡಿಸೋದು ಒಂದೇ, ಅದಕ್ಕೆ ಸೊಲ್ಯೂಷನ್ ಅದಕ್ಕೇನು ಔಷಧಿ ಹೊಡೆಯೋದಕ್ಕೆ ಆಗೋದಿಲ್ಲ, ಸಂಪೂರ್ಣವಾಗಿ ಗಿಡನ ಹಾಳು ಮಾಡ್ತದ, ಗಿಡ ಬೆಳವಣಿಗೆನೇ ಆಗೋದಿಲ್ಲ ಅದು. ಈ ನೆಮಟೋಡ್ಸ್, ನೆಮಟೋಡ್ಸ್ ಎಲ್ಲ ಕಡೆ ಪ್ರಾಬ್ಲಮ್ ಇರುತ್ತೆ. ನೆಮಟೋಡ್ಸ್ನ ನಾವು ನಿರ್ವಹಣೆ ಮಾಡ್ಬೇಕಂದ್ರೆ ಸ್ವಲ್ಪ ಕ್ರಾಪ್ ರೊಟೇಷನ್, ಬಾಳೆ ಬದಲು ಒಂದೆರಡು ಸೀಸನ್ ಮೂರು ಸೀಸನ್ ಚೆಂಡು ಹೂವು ಬೇರೆ ಬೇರೆ ಬೆಳೆಗಳನ್ನ ಕ್ರಾಪ್ ರೊಟೇಷನ್ ಮಾಡೋದ್ರಿಂದ ನೆಮಟೋಡ್ಸ್ ಸ್ವಲ್ಪ ನಾವು ಮಟ್ಟಿಗೆ ಅವಾಯ್ಡ್ ಮಾಡಬಹುದು. ಇನ್ನು ಪ್ರಮುಖವಾಗಿ ಕೀಟಗಳು ಅಂತಂದ್ರೆ ಟ್ರೈಜಮೊವಿಲ್ ಅಂತ ನಾವು ಹೇಳ್ತೀವಿ, ಇದು ಎಲ್ಲಿ ಇವೆಲ್ಲ ಬರುತ್ತೋ ಕೀಟಗಳು ಜಾಸ್ತಿ ಬರೋದು ಸ್ವಲ್ಪ ಸಮರ್ಪಕವಾದ ನಿರ್ವಹಣೆ ಎಲ್ಲಿ ಇರೋದಿಲ್ಲ ತೋಟಗಳಲ್ಲಿ, ಸ್ವಲ್ಪ ಅಂತ ಕಡೆ ಈ ರೈಜೊಮೊವಿಲ್ ಎಲ್ಲ ಬರುತ್ತೆ. ಈ ರೈಜೊಮೊವಿಲ್ ಬಂತು ಅಂದ್ರೆ ನಮ್ಗೆ ಏನು ಬಾಳೆದು ಸೂಡೋಸ್ಟೆಮ್ ಅಂತ ಏನಂತೀವಿ ಅದನ್ನ ಕೊರದ್ ಬಿಡುತ್ತೆ, ಕೊರದ್ ಬಿಟ್ಟು ಅಲ್ಲಿಂದ ಕೆಳಗಡೆ ಕೊರ್ಕೊಂಡು ಬಂದು ಕೆಳಗಡೆ ಗೆಡ್ಡೆಯಿಂದ ಕೊರ್ಕೊ ಬಂದ್ರಿಂದ ಗಿಡಕ್ಕೆ ತಾಕತ್ತಿರಲ್ಲ, ಆ ಗಿಡಕ್ಕೆ ತಾಕತ್ತಿರಲ್ಲ ಮತ್ತೆ ಅದಕ್ಕೆ ಇಳುವರಿನೂ ಇರಲ್ಲ, ಒನೆ ಬಿಡ್ತಕ್ಕಂತ ಸಂದರ್ಭದಲ್ಲಿ ಟೊಳ್ಳಾಗಿ ಅದು ಮುರಿದ ಬೀಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆಮೇಲೆ ಹುಸಿ ಕಾಂಡ ಕೊರೆಯುವ ಮೂತಿ ದುಂಬಿ ಅಂತಿದೆ, ಸೂಡೋಸ್ಟೆಮ್ ಬೋರರ್ ವಿವಿಲ್ ಅಂತ ನಾವು ಹೇಳ್ತೀವಿ, ಅದು ಕೂಡ ಬೋರರ್ ನಾವು ಸರಿ ನಿರ್ವಹಣೆ ಮಾಡಿದ್ರೆ ಇದು ಒಂದು ನಮಗೆ ಡ್ಯಾಮೇಜ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಬಾಳೆ ಸಸ್ಯ ಹೆಣ್ಣುಗಳು ಎಫಿಟ್ಸ್ ಇದೆ, ಆಮೇಲೆ ಥ್ರಿಪ್ಸ್ ಇದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಎಲೆ ಸುರುಳಿ ಸುತ್ತುವ ಹುಳು ಅಂತ ನಾವು ಸುಮಾರು ಕಡೆ ಕಾಣಿಸ್ಕೋತೀವಿ, ಒಂದು ಎಲ್ಲಾ ತೋಟಗಳಲ್ಲಿ ನಾವು ನೋಡಬಹುದು ಕಾಣಿಸಿರುತ್ತೆ. ಏನಾಗುತ್ತೆ ಅಂದ್ರೆ ಎಲೆಗಳನ್ನ ಮುದುಡ್ಬಿಟ್ಟಿರ್ತದಂಗೆ ಸುರುಳಿ ಸುರುಳಿ, ಯಾಕಂದ್ರೆ ಸುತ್ತಿ ಒಳಗಡೆ ಒಂದು ಕಂಬಳಿ ಹುಳು ತರ ದೊಡ್ಡ ಹುಳ ಸೇರ್ಕೊಂಡಿರುತ್ತೆ. ಆ ಹುಳ ಏನ್ ಮಾಡುತ್ತೆ ಎಲೆನ ಕೊರೆದು ಕೊರೆದು ತಿಂದು ಅದಕ್ಕೆ ಗೊನೆಗೆ ಆಹಾರ ಹೋಗೋದನ್ನ ತಪ್ಪಿಸ್ಬಿಡುತ್ತೆ. ಹಾಗಾಗಿ ಇದು ಒಂದು ಪ್ರಮುಖವಾದ ಕೀಟ, ಇದನ್ನ ನಮ್ಮ ತಜ್ಞರಿಂದ ಶಿಫಾರಸಿನ ಮೇರೆಗೆ ಔಷಧಿಗಳನ್ನ ಸಿಂಪರಣೆ ಮಾಡೋದ್ರ ಮುಖಾಂತರ ಇದನ್ನ ನಿರ್ವಹಣೆ ಮಾಡಬಹುದು, ಖಂಡಿತ ನಿರ್ವಹಣೆ ಮಾಡಬಹುದು. ಇನ್ನ ಬಾಳೆ ಕಟಾವನ ಮಾಡಿದ ನಂತರ ಕೊಯ್ಲೋತ್ತರ ಕ್ರಮಗಳನ್ನ ಯಾವ ರೀತಿ ಮಾಡಬಹುದು ಅಂತ ಹೇಳ್ತಾರೆ. ಈಗ ಬಾಳೆ ಕಟಾವು ಮಾಡಿದ ನಂತರ ನಾವೇನ್ ಮಾಡ್ತೀವಿ, ಸಾಮಾನ್ಯವಾಗಿ ರೈತರುಗಳೆಲ್ಲ ಈಗ ತೋಟದಲ್ಲೇನೆ ಆನ್ ಫಾರ್ಮ್ ಇಲ್ಲೇನೆ ಸಪ್ಲೈ ಕೊಡೋದಕ್ಕೆ ಶುರುವಾಗಿದೆ. ಎಲ್ಲಿಂದ ತಗೊಂಡೋಗಿ ಮಾರಾಟ ಮಾಡೋದು ಕಡಿಮೆ, ಎಲ್ಲ ಅವರೇ ಬಂದು ಕಟಾವು ಮಾಡಿಕೊಂಡು ತಗೊಂಡೋಗೋದಿರ್ತದೆ. ಈಗ ನಾವು ಏನಾದ್ರು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಒಳ್ಳೆ ಮಾರ್ಕೆಟ್ಗೆ ದೂರ ದೂರದ ಮಾರ್ಕೆಟ್ಗೆ ಕಳಿಸಬೇಕಾದ ಸಂದರ್ಭದಲ್ಲಿ ಗೊನೆಗಳನ್ನು ಸ್ವಲ್ಪ ನೀಟಾಗಿ ವಾಶ್ ಮಾಡೋದು, ಅದನ್ನು ಸ್ವಲ್ಪ ಕ್ಲೋರಿನ್ ಹಾಕೊಂಡು ವಾಟರ್ಲ್ಲಿ ವಾಶ್ ಮಾಡಬೇಕು. ಆ ವಾಶ್ ಮಾಡೋದ್ರಿಂದ ಮೇಲ್ಗಡೆ ಅದು ಡಾಟ್ಸ್ ಇರುತ್ತೆ, ನಾವು ಬಾಳೆ ಕಟ್ ಮಾಡಿದಂಥ ಸಂದರ್ಭದಲ್ಲಿ ಹಾಲು ಸೋರಿರ್ತದೆ, ಆಮೇಲೆ ಚುಕ್ಕಿಗಳಾಗಿರುತ್ತೆ, ಅದೆಲ್ಲ ಅಂಟಿರುತ್ತೆ, ಅಂಟೆಲ್ಲನು ನೀಟಾಗಿ ನಾವು ತೊಳಿಬೇಕಾಗುತ್ತೆ. ಆ ತೊಳೆದಾದ್ಮೇಲೆ ಥಯೋಬೆಂಡಜೋಲ್ ಅಂತ ಅಂದ್ಬಿಟ್ಟು ಒಂದು ಕೆಮಿಕಲ್ ಇದೆ, ಅದರಿಂದ 500 PPM ಆ ದ್ರಾವಣ ಮಿಶ್ರಣ ಮಾಡಿಬಿಟ್ಟು ಅದನ್ನ ನೀಟಾಗಿ ವಾಶ್ ಮಾಡೋದ್ರಿಂದ ಈ ರಸ ಸೋರೋದಿರ್ಬೋದು, ಕಾಯಿ ಕಪ್ಪಾಗೋದಿರ್ಬೋದು, ಅಥವಾ ಕಲೆ ಬರುತ್ತೆ ಕಾಯಿಗಳ ಮೇಲೆ, ಇವನ್ನ ತಡಿಬಹುದು. ಇದು ನೀಟಾಗಿ ವಾಶ್ ಮಾಡಿ ನಂತರ ನಾವು ಪ್ಯಾಕ್ ಮಾಡಿ ಕಳಿಸೋದ್ರಿಂದ ಮಾರ್ಕೆಟ್ ಅಲ್ಲಿ ಉತ್ತಮ ಬೆಲೆ ಒಂದು ಸಿಗುತ್ತೆ. ಇದರಲ್ಲಿ ನೆಕ್ಸ್ಟ್ ನಾವು ರೈಪನಿಂಗ್ ಹಣ್ಣು ಮಾಡೋದು ಅನ್ನೋದು ಒಂದು ಪ್ರಮುಖ ವಿಧಾನ. ಈಗೆಲ್ಲ ನಮ್ಮ KHR ಮಾಡ್ತಕ್ಕಂಥ ರೈಪನಿಂಗ್ ಚೇಂಬರ್ಸ್ ಎಲ್ಲ ಅಂತ ಹಣ್ಣು ಮಾಗಿಸುವ ಕೊಠಡಿಗಳು ಅಂತ ತುಂಬಾ ಫೇಮಸ್ ಆಗಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ನಮ್ಮ ಸ್ಥಳೀಯವಾಗಿ ಎಲ್ಲರೂ ಒಂದು ವಾಡೆ ಮಾಡಿಕೊಂಡು ಅಲ್ಲಿ ಇದರಲ್ಲಿ ಬಾಳೆಹಣ್ಣನ್ನ ಒಂದು ಕ್ಲೋಸ್ಡ್ ಚೇಂಬರ್ ಅಲ್ಲಿ ಅಲ್ಲಿ ಗಾಳಿ ಆಡದಿರೋ ಜಾಗದಲ್ಲಿ ಅಲ್ಲಿ ಗಂಧದ ಕಡ್ಡಿನ ಹೊಗೆ ಮಾಡಿ ಮಾಡ್ತಿರ್ತಾರೆ. ಆ ಹೊಗೆ ಏನಿಲ್ಲ, ಹೊಗೆಯಲ್ಲಿ ಅಂತ ಇಥಿಲಿನ್ ಅಂಶ ಇರುತ್ತೆ, ಅದು ಇಥಿಲಿನ್ ಹಣ್ಣು ಮಾಡುತ್ತೆ. ಆ ತರ ಮಾಡೋದ್ ಬೇಕಾದ್ರೆ ಹೊಗೆಗಿಂತ ಈಗ ನಮ್ಮಲ್ಲಿ ವಿಜ್ಞಾನಿಗಳೊಂದು ಅಭಿವೃದ್ಧಿ ಪಡ್ತಕ್ಕಂಥ ರೈಪನಿಂಗ್ ಚೇಂಬರ್ ಅಂತದ್ರಲ್ಲಿ ಎತ್ತರಲ್ಲಿ ದ್ರಾವಣ ಉಪಯೋಗಿಸ್ಬಿಟ್ಟು ಯೂನಿಫಾರ್ಮ್ ಆಗಿ ಮಾಕ್ಸೋದಕ್ಕೆ ಒಂದು ಅವಕಾಶ ಇದೆ. ಏನ್ ಮಾಡ್ಬೇಕಂದ್ರೆ ನಾವು ಯಾವ್ದೋ ಒಂದು ಈ ಅಡೆ ಅಂತ ಏನೋ ಹೇಳ್ತೀವಿ ಆ ಕ್ಲೋಸ್ ಚೇಂಬರ್ ಅಲ್ಲಿ ಎತ್ತರಲ್ಲಿ ದ್ರಾವಣವನ್ನ ಒಂದು 5 ಲೀಟರ್ ನೀರು ಪ್ಲಸ್ 10 ml ಎತ್ತರಲ್ಲಿ ಒಂದ್ 2 ಗ್ರಾಮ್ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಒಂದು ಕ್ಯಾನಲ್ ಹಾಕಿ ಅದನ್ನ ಒಂದ್ ಮೂಲೆಯಲ್ಲಿ ಎಲ್ಲರೂ ಒಂದ್ ಕಡೆ ಮೂಲೆ ಇಟ್ಟರೆ ಅದು ಇಥಿಲಿನ್ ದ್ರಾವಣವನ್ನ ವರ್ಸೂಸುತ್ತೆ. ವರ್ಸೂಸಿದಂತ ಇಥಿಲಿನ್ ದ್ರಾವಣ ಅದನ್ನ 12-24 ಗಂಟೆಗಳಲ್ಲಿ ಯೂನಿಫಾರ್ಮ್ ಆಗಿ ರೈಪ್ ಮಾಡಿಸುತ್ತೆ. ಹಂಗಾಗಿ ಇದು ಒಂದು ಸಿಂಪಲ್ ಮತ್ತು ತುಂಬಾ ಯಾವುದೇ ಆರೋಗ್ಯಕ್ಕೆ ಹಾನಿಕಾರಕ ಆಗಿರ್ತಕ್ಕಂತ ಒಂದು ಮೆಥಡ್. ಈ ಮೆಥಡ್ ಅಲ್ಲಿ ನಾವು ಇದನ್ನ ಹಣ್ಣನ್ನ ಮಾಡಬಹುದು. ಒಳ್ಳೇದು ರಘುವರೆ. ಇದುವರೆಗೆ ಬಾಳೆಯ ಬೇಸಾಯ ಕ್ರಮ ಹಾಗೇನೆ ಸಮಗ್ರ ರೋಗ ಕೀಟಗಳ ನಿಯಂತ್ರಣ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ರಿ. ಈ ವಿಚಾರವಾಗಿ ಇನ್ನೂ ಮತ್ತಷ್ಟು ಮಾಹಿತಿ ಬೇಕು ಅಂತ ನಮ್ಮ ರೈತ ಬಾಂಧವರಿಗೆ ಅನಿಸಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುವುದು ಹೇಗೆ? ಈಗ ನಮ್ಮ ದೂರವಾಣಿ ಸಂಖ್ಯೆ 9900116060. ಈ ಸಂಖ್ಯೆಗೆ ನಮಗೆ ಕರೆ ಮಾಡಿದಲ್ಲಿ ಹೆಚ್ಚಿನ ಮಾಹಿತಿ ನಾವು ತಿಳಿಸಿಕೊಡ್ತೀವಿ. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ತಿಳಿಸಿ. 9900116060. ಒಳ್ಳೆ ದುರ್ಗವರೇ, ಇದುವರೆಗೆ ಬಾಳೆ ಬೇಸಾಯ ಕ್ರಮ ಹಾಗೇನೆ ಸಮಗ್ರ ರೋಗ ಕೀಟಗಳ ನಿಯಂತ್ರಣ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಬಾಳೆಯ ಬೇಸಾಯ ಕ್ರಮಗಳು ಹಾಗೂ ಸಮಗ್ರ ರೋಗ ಕೀಟಗಳ ನಿಯಂತ್ರಣ ಈ ಕುರಿತಂತೆ ಬೇಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂಡಿ ರಘು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇಲ್ಲಿಗೆ ಇಂದಿನ ಫಲಸಿರಿ ಬಾನುಲಿ ಸರಣಿ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಬಾನುಲಿ ಸರಣಿ ಫಲಸಿರಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಇದು ಇಂದಿನ ಕಿಸಾನ್ ವಾಣಿ ಕೃಷಿರಂಗ. ಮತ್ತೊಮ್ಮೆ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುವರಿಗೂ ಧನ್ಯವಾದಗಳು. ಆಕಾಶವಾಣಿ ಹಾಸನ, ಎಫ್ಎಂ ಕಂಪನಾಂಕ